ಸಂಪ್ರದಾಯದ ಪದ ಕೇಳುತ್ತಿದ್ದೀರಿ. ಮುತ್ತಿನ ಒಳದಾರಿ ಮುತ್ತಿನ ಹೊರದಾರೆ ಮಾತು ಗುಂಡೈನ ಮನಿ ದಾರೆ ಮಾತು ಗುಂಡೈನ ಮನಿ ದಾರೆ ಮಾತು ನೀ ಗುಂಡೈನ ಮನೆ ದಾರಿ ಹಿಡಿಕೊಂಡೈ ನಾರರ ಕೇಳಿಗೆ ಬರ ಇದುವರೆಗೆ ಗಿರಿಜಾ ಈರಪ್ಪ ಹುಬ್ಬಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಈಗ ಪ್ಯಾಟಿ ಧಾರಣೆ. ಆರಂಭದಲ್ಲಿ ಗದಗ್ ಜಿಲ್ಲೆಯ ಪ್ಯಾಟಿ ಧಾರಣೆ ತಿಳಿದುಕೊಳ್ಳೋಣ. ಪ್ರತಿ ಕ್ವಿಂಟಾಲ್ಗೆ ಕಡಲೆಕಾಳು ಕನಿಷ್ಠ 3511, ಗರಿಷ್ಠ 4559. ಉದ್ದಿನಕಾಳು ಕನಿಷ್ಠ 2161, ಗರಿಷ್ಠ 5952. ಧನಿಯಾ ಕನಿಷ್ಠ 8069, ಗರಿಷ್ಠ 8211. ಹತ್ತಿ ಕನಿಷ್ಠ ಹಾಗೂ ಗರಿಷ್ಠ 9901. ಅಲಸಂದೆ ಕನಿಷ್ಠ 3659, ಗರಿಷ್ಠ 6808. ಹೆಸರುಕಾಳು ಕನಿಷ್ಠ 122, ಗರಿಷ್ಠ 7119. ನೆಲಗಡಲೆ ಕನಿಷ್ಠ 1500, ಗರಿಷ್ಠ 4600. ಹುರುಳಿಕಾಳು ಕನಿಷ್ಠ ಹಾಗೂ ಗರಿಷ್ಠ 4711. ಜೋಳ ಕನಿಷ್ಠ 1011, ಗರಿಷ್ಠ 2255. ಮಡಿಕೆ 3569. ನವಣೆ 2043. ಕುಸುಬೆ 4361. ಸೂರ್ಯಕಾಂತಿ 5869. ತೊಗರಿ 4239 ಕನಿಷ್ಠ, ಗರಿಷ್ಠ 4259. ಗೋಧಿ 1789-2959. ಬಾಗಲಕೋಟೆ ಪ್ಯಾಟಿಧಾರಣಿ ಹೆಸರುಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4000, ಗರಿಷ್ಠ 7510. ಸೂರ್ಯಕಾಂತಿ ಕನಿಷ್ಠ 4293, ಗರಿಷ್ಠ 6501. ಸಿರ್ಸಿ ಪ್ಯಾಟಿಧಾರಣಿ ಅಡಿಕೆ ಬೆಟ್ಟಡಿಕೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 41199, ಗರಿಷ್ಠ 50009. ಹುಬ್ಬಳ್ಳಿ ಪ್ಯಾಟಿಧಾರಣಿ ಪ್ರತಿ ಕ್ವಿಂಟಲ್ಗೆ ಅಲಸಂದೆ ಕಾಳು ಕನಿಷ್ಠ 5892, ಗರಿಷ್ಠ ಕೂಡ 5892. ಕಡಲೆಕಾಳು ಕನಿಷ್ಠ 4110, ಗರಿಷ್ಠ 4809. ಉದ್ದಿನಕಾಳು ಕನಿಷ್ಠ 2909, ಗರಿಷ್ಠ 6470. ಒಣಮೆಣಸಿನಕಾಯಿ 37000 ಕನಿಷ್ಠ, ಗರಿಷ್ಠ 46200. ಕಡ್ಡಿ ಒಣಮೆಣಸಿನಕಾಯಿ ಕನಿಷ್ಠ 3200, ಗರಿಷ್ಠ 28786. ಹೆಸರುಕಾಳು